ಈ ಎಲ್ಲ ಕಾರಣಗಳಿಂದಾಗಿ ನಾವು ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿಯನ್ನು ಪಡೆಯಲು ಆಗೋದಿಲ್ಲ. ಇಂಥ ಮಣ್ಣುಗಳಿಗೆ ನಾವು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಕರಿತೇವೆ. ಮತ್ತೆ ಈ ಸಮಸ್ಯಾತ್ಮಕ ಮಣ್ಣುಗಳ ಸಮಸ್ಯೆಗಳನ್ನು ಹೋಗಲಾಡಿಸಿದ್ರೆ ಮಾತ್ರ ನಾವು ಏನು ಎಕ್ಸ್ಪೆಕ್ಟೆಡ್ ಇಳುವರಿ ಅಂತ ಏನು ಕರಿತೀವಿ ಅದನ್ನು ಪಡಲಿಕ್ಕೆ ಸಾಧ್ಯ. ಎಂಥ ಮಣ್ಣುಗಳನ್ನ ನಾವು ಸಮಸ್ಯಾತ್ಮಕ ಮಣ್ಣುಗಳಂತ ಕರಿತೀವಂತೀರಿ? ನಾವು ಮುಖ್ಯವಾಗಿ ಹುಳಿ ಮಣ್ಣುಗಳು, ಸವಳು, ಕರ್ಲು, ಜವಳು, ಮತ್ತ ಸುಣ್ಣಗುಳ್ಳಿ ಯುಕ್ತ ಅಂದ್ರೆ ಸುಣ್ಣ ಯುಕ್ತ ಮಣ್ಣುಗಳು, ಮತ್ತೆ ಗಟ್ಟಿ ಪದರ ಮಣ್ಣುಗಳನ್ನ, ಮತ್ತೆ ಸವಕಳಿ ಆದ ಮಣ್ಣುಗಳನ್ನು ನಾವು ಸಮಸ್ಯಾತ್ಮಕ ಮಣ್ಣುಗಳಂತ ಕರಿತೇವೆ. ಇನ್ನ ಈ ಹುಳಿ ಮಣ್ಣುಗಳು ಅಂದ್ರ ಏನಂತೀರಿ? ನೋಡ್ರಿ, ಹುಳಿ ಮಣ್ಣುಗಳು ಅಂತಂದ್ರ ಅಂತ ಮಣ್ಣುಗಳ ರಸಸಾರ 6.5 ಕಡಿಮೆ ಇರ್ತದ್ರಿ. ಅಂದ್ರೆ ರಸಸಾರ ಸಾಮಾನ್ಯವಾಗಿ 6.5 ಕಡಿಮೆ ಇರತಕ್ಕಂಥ ಮಣ್ಣುಗಳನ್ನ ನಾವು ಹುಳಿ ಮಣ್ಣು ಅಂತ ಕರಿತೇವೆ. ಈ ಹುಳಿ ಮಣ್ಣುಗಳನ್ನು ನಾವು ಎಲ್ಲೆಲ್ಲಿ ಕಾಣಬಹುದು ಅಂತೀರಿ? ನಮ್ಮ ಭಾಗದಲ್ಲಿ ಅಂತಂದ್ರ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಮತ್ತು ಕೆಲವೊಂದು ಬೀದರ್ದ ಭಾಗಗಳಲ್ಲಿ ನಾವು ಹೆಚ್ಚಾಗಿ ಹುಳಿ ಮಣ್ಣುಗಳನ್ನ ಕಾಣ್ತೇವೆ. ಇನ್ನ ಈ ಹುಳಿ ಮಣ್ಣು ಅಂತ ನಾವು ತಿಳ್ಕೊಬೇಕಾದ್ರ ಏನ್ ಮಾಡ್ಬೇಕಂತೀರಿ? ನೋಡ್ರಿ, ನಮ್ಮ ಜಮೀನಿನ ಮಣ್ಣು ಹುಳಿ ಆಗೈತೆ ಅಂತ ತಿಳ್ಕೊಬೇಕಾದ್ರ ಮಣ್ಣನ್ನು ನಾವು ಪರೀಕ್ಷೆಗೆ ಒಳಪಡಿಸಬೇಕ್ರಿ. ಮಣ್ಣಿನ ಪಿಹೆಚ್ ಅಂದ್ರೆ ರಸಸಾರ ಎಷ್ಟೈತೆ ಅಂತ ನೋಡ್ಕೋಬೇಕ್ರಿ. ಒಂದ್ ವೇಳೆ ಮಣ್ಣಿನ ರಸಸಾರ 6.5 ಕಡಿಮೆ ಇದ್ರ ಅಂತ ಮಣ್ಣುಗಳನ್ನ ನಾವು ಹುಳಿ ಮಣ್ಣುಗಳು ಅಂತ ಕರಿತೇವೆ. ಇನ್ನ ಈ ಹುಳಿ ಮಣ್ಣುಗಳಲ್ಲಿ ಬೆಳೆಗಳು ಯಾಕೆ ಚೆನ್ನಾಗಿ ಬರುದಿಲ್ಲ ಅಂತೀರಿ? ನೋಡ್ರಿ, ಈ ಹುಳಿ ಮಣ್ಣುಗಳು ಮುಖ್ಯವಾಗಿ ಹೇಳ್ಬೇಕಂತಂದ್ರ ಬೀಜದ ಮೊಳಕೆ ಸರಿಯಾಗುವುದಿಲ್ಲ, ಎರಡನೇದಾಗಿ ಅಲ್ಯೂಮಿನಿಯಂ, ಮ್ಯಾಂಗನೀಸ್ ಮತ್ತು ಕಬ್ಬಿಣ ಮುಂತಾದ ಲೋಹಗಳ ಪ್ರಮಾಣ ಈ ಮಣ್ಣಿನಲ್ಲಿ ಹೆಚ್ಚಿಗೆ ಇರುವುದರಿಂದ ಅವು ಕೆಲವೊಂದು ವೇಳೆ ಬೆಳೆಗಳಿಗೆ ವಿಷಕಾರಿಯಾಗಿ ಪರಿಣಮಿಸ್ತವೆ. ಮೂರನೇದಾಗಿ ಹೇಳ್ಬೇಕಂತಂದ್ರ ಪೋಷಕಾಂಶಗಳಾದ ರಂಜಕ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ, ಇದು ಅಲ್ಲದ ಪೊಟ್ಯಾಸಿಯಂ, ಮೊಲಿಬ್ಡಿನಮ್ ಮುಂತಾದ ಪೋಷಕಾಂಶಗಳ ಕೊರತೆ ಸರ್ವೇ ಸಾಮಾನ್ಯವಾಗಿ ಇಂಥ ಹುಳಿ ಮಣ್ಣುಗಳಲ್ಲಿ ಇರ್ತದೆ. ಇದು ಅಲ್ಲದ ಉಪಯುಕ್ತ ಅಣುಜೀವಿಗಳ ಬೆಳವಣಿಗೆ ಕುಂಠಿತಗೊಳ್ತದೆ. ಹೀಗಾಗಿ ಸಾರಜನಕ, ರಂಜಕ ಮತ್ತು ಗಂಧಕಗಳ ಲಭ್ಯತೆ ಕೂಡ ಕಡಿಮೆ ಆಗ್ತದೆ. ಮತ್ತು ರಂಜಕದ ಕೊರತೆ ಮಾತ್ರ ಈ ಒಂದು ಹುಳಿ ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ನಮಗೆ ಏನಾಗುತ್ತೆ ಅಂದ್ರೆ ಹುಳಿ ಮಣ್ಣಿನಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆದು ಬರೋದ್ರಿ. ಈ ಹುಳಿ ಮಣ್ಣಿಗೆ ಏನೇನ್ ಬೆಳಿಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತೀರಿ? ಆಗಲ್ರಿ, ಈಗ ನೋಡ್ರಿ, ಹುಳಿ ಮಣ್ಣಿಗೆ ಸೂಕ್ತ ಬೆಳೆಗಳಂತಂತಂದ್ರ ನಾವು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಕಾಫಿ ಇರ್ಬೋದು, ಟೀ ಇರ್ಬೋದು, ತೆಂಗು, ಮತ್ತೆ ಈ ಕ್ಯಾಶು, ಇದು ಅಲ್ಲದ ಭತ್ತವನ್ನು ಕೂಡ ಬೆಳಿಬಹುದು, ಮತ್ತೆ ಹಣ್ಣು ಬೆಳೆಗಳಾದ ಅನಾನಸ್, ಇವೆಲ್ಲ ಬೆಳೆಗಳು ಅತ್ಯಂತ ಸೂಕ್ತ ಅಂತ ಕಂಡು ಬರ್ತವೆ. ಮತ್ತ ಈ ಹುಳಿ ಜಮೀನುಗಳನ್ನ ಯಾವ ರೀತಿ ಸುಧಾರಣೆ ಮಾಡಬಹುದು ಅಂತೀರಿ? ನೋಡ್ರಿ, ಹುಳಿ ಜಮೀನುಗಳನ್ನ ಸುಧಾರಣೆ ಮಾಡ್ಬೇಕಂತಂದ್ರ ಅಂತ ಮಣ್ಣುಗಳಿಗೆ ನಾವು ಸುಣ್ಣವನ್ನ ಹಾಕ್ಬೇಕ್ರಿ. ಸುಣ್ಣದಲ್ಲಿ ಹಲವಾರು ವಿಧಗಳಿದಾವ್ರಿ, ಅದರಲ್ಲಿ ನಾವು ಅಗ್ರಿಕಲ್ಚರ್ ಲೈಮ್ ಅಂತ ಕರಿತೀವಿ, ಅದು ಅಲ್ಲದ ತಿಳಿ ಸುಣ್ಣ ಅಂತ ಹೇಳ್ತೀವಿ, ಮತ್ತೆ ಸುಟ್ಟ ಸುಣ್ಣ. ಇವುಗಳನ್ನ ಮಣ್ಣಿಗೆ ಸೂಕ್ತ ಪ್ರಮಾಣದಲ್ಲಿ ಹಾಕೋದ್ರಿಂದ ಮಣ್ಣಿನ ರಸಸಾರ ಹೆಚ್ಚಿ ಎಲ್ಲಾ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗಿ ನಿರೀಕ್ಷಿತ ಮಟ್ಟದಲ್ಲಿ ನಾವು ಇಳುವರಿಯನ್ನ ಕಾಣಬಹುದ್ರಿ. ಮತ್ತೆ ಎಷ್ಟು ಸುಣ್ಣ ಹಾಕ್ಬೇಕಂತೀರಿ ಇದಕ್ಕೆ? ನೋಡ್ರಿ, ಈ ಹುಳಿ ಮಣ್ಣುಗಳಿಗೆ ಎಷ್ಟು ಸುಣ್ಣ ಹಾಕ್ಬೇಕು ಅಂತ ತಿಳ್ಕೊಬೇಕಾದ್ರೆ ನಾವು ಇದನ್ನ ಮಣ್ಣು ಪರೀಕ್ಷೆಯಿಂದನ ತಿಳ್ಕೊಳ್ಬೇಕಾಗ್ತದೆ. ಸರ್ವೇ ಸಾಮಾನ್ಯವಾಗಿ ಮರಳು ಉಳ್ಳ ಹುಳಿ ಮಣ್ಣುಗಳಿಗೆ 1 ಟನ್ನಷ್ಟು ಸುಣ್ಣವನ್ನು ಹಾಕ್ಬೇಕಾಗ್ತದೆ. ಒಂದ್ ವೇಳೆ ಜಮೀನ ಮಣ್ಣು ತೋಡು ಕಣರಚನೆ ಹೊಂದಿದ್ರೆ ಅಂತ ಮಣ್ಣುಗಳಿಗೆ 1-2 ಟನ್ನಷ್ಟು ಹಾಕ್ಬೇಕಾಗ್ತದೆ. ಮತ್ತು ಹುಳಿ ಮಣ್ಣುಗಳು ಜೇಡಿಯಿಂದ ಕೂಡಿದ್ರೆ 2-3 ಟನ್ನಷ್ಟು ನಾವು ಸುಣ್ಣವನ್ನು ಹಾಕ್ಬೇಕಾಗ್ತದೆ. ಇದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕೇನಂತಂದ್ರೆ ಒಂದೇ ವರ್ಷದಲ್ಲಿ ಅಂದ್ರೆ ಎಲ್ಲಾ ಸುಣ್ಣವನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಶೇಕಡ 50 ಸುಣ್ಣವನ್ನ ಮೊದಲೇ ವರ್ಷ, ಉಳಿದ ಶೇಕಡ 50 ಎರಡನೇ ವರ್ಷ ಹಾಕ್ಬೋದು, ಅಥವಾ 1 ವರ್ಷ ಶೇಕಡ 50, ಎರಡನೇ ವರ್ಷದಲ್ಲಿ ಶೇಕಡ 25, ಮತ್ತು 3ನೇ ವರ್ಷದಲ್ಲಿ ಶೇಕಡ 25 ಸುಣ್ಣವನ್ನ ಹಾಕೋದ್ರಿಂದ ಒಂದು ಒಳ್ಳೆಯ ಪರಿಣಾಮವನ್ನು ನಾವು ನಿರೀಕ್ಷೆ ಮಾಡಬಹುದ್ರಿ. ಈ ಸುಣ್ಣ ಹಾಕೋದು ಲಾಭದಾಯಕ ಅಂತ ಏನಂದ್ರಲ್ಲ, ಮತ್ತೆ ಹೆಚ್ಚಿಗೆ ಸುಣ್ಣ ಹಾಕಿದ್ರೆ ನಡೀತಂತ್ರೇನ? ಸುಣ್ಣ ಹಾಕೋದು ಲಾಭದಾಯಕ, ಆದ್ರೆ ಹೆಚ್ಚಿಗೆನು ಹಾಕಬಾರ್ದು. ಯಾಕಂದ್ರೆ ಹೆಚ್ಚಿಗೆ ಸುಣ್ಣ ಹಾಕಿದ್ರೆ ಅದು ಕೆಲವೊಂದು ಸಮಸ್ಯೆಯನ್ನ ಒಡ್ತದೆ. ಅಂದ್ರೆ ಮಣ್ಣಿಗೆ ಸುಣ್ಣವನ್ನ ನಾವು ಹೆಚ್ಚಿಗೆ ಹಾಕಿದ್ರೆ ರಂಜಕದ ಲಭ್ಯತೆ ಕಡಿಮೆ ಆಗ್ತದೆ, ಬೋರಾನದ ಅವೈಲಬಿಲಿಟಿ ಕಡಿಮೆ ಆಗ್ತದೆ, ಮತ್ತೆ ಪೊಟ್ಯಾಸಿಯಂ ಮತ್ತು ಮ್ಯಾಗ್ನೇಶಿಯಂ ಪೋಷಕಾಂಶಗಳ ಲಭ್ಯತೆ ಕಡಿಮೆಯಾಗಿ ಈ ಎಲ್ಲ ಪೋಷಕಾಂಶಗಳ ಕೊರತೆ ಲಕ್ಷಣಗಳು ಬೆಳೆಗಳಲ್ಲಿ ಉಂಟಾಗಿ ಬೆಳೆಗಳ ಬೆಳವಣಿಗೆ

ಪ್ರತಿ ಮೀಟರ್ಗಿಂತಲೂ ಕಡಿಮೆ ಆಗಿ ನಾವು ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಗಳ ಇಳುವರಿಯನ್ನು ನಾವು ಕಾಣ. ಇನ್ನು ಈ ಸವಳನ್ನ ತಡೆದುಕೊಳ್ಳುವಂತ ಬೆಳೆಗಳು ಯಾವ್ದು ಅಂತೀರಿ, ಮತ್ತ ಯಾವ್ಯಾವ ಬೆಳೆಗಳು ಸವಳನ್ನ ತಡೆದುಕೊಳ್ಳುವುದಿಲ್ಲ ಅಂತೀರಿ? ನೋಡ್ರಿ, ಸವಳು ಮಣ್ಣಿನಲ್ಲೂ ಕೂಡ ಈ ಭತ್ತ ಚೆನ್ನಾಗಿ ಬರ್ತದೆ, ಮತ್ತೆ ಹಣ್ಣಿನ ಬೆಳೆಗಳಾದ ನೇರಳೆ, ಮತ್ತೆ ಅರಣ್ಯ ಬೆಳೆಗಳಾದ ಸರ್ವೆ ಮರ, ಮತ್ತೆ ಸೀಸಮ್ ಜಾಲಿ ಇವೆಲ್ಲ ಚೆನ್ನಾಗಿ ಬರ್ತಾವ. ಮತ್ತೆ ಸೌಳು ಅಷ್ಟೇನು ಹೆಚ್ಚಾಗಿರದಿದ್ರೆ ನಾವು ಕುಸುಬಿಯನ್ನು ಬೆಳಿಬಹುದು, ಮತ್ತೆ ಹತ್ತಿಯನ್ನು ಬೆಳಿಬಹುದು, ಸ್ವಲ್ಪ ಮಟ್ಟಿಗೆ ಕಬ್ಬು ಕೂಡ ಸೌಳನ್ನ ತಡೆದುಕೊಳ್ತೀವಿ. ಇನ್ನ ಈ ಸೌಳು ಮಣ್ಣಿಗೆ ಯಾವ್ದಾದ್ರು ಸುಧಾರಕಗಳನ್ನ ಹಾಕ್ಬೇಕಂತೀರಿನ? ನೋಡ್ರಿ, ಸೌಳು ಮಣ್ಣಿಗೆ ಯಾವುದೇ ಸುಧಾರಕವೂ ನಾವು ಹಾಕಬಾರ್ದು. ಬರೀ ಒಳ್ಳೆ ಗುಣಮಟ್ಟದ ನೀರಿನಿಂದ ಮಣ್ಣನ್ನು ಬೆಸೆಯುವುದರಿಂದ ಸೌಳು ಜಮೀನುಗಳನ್ನ ಸುಧಾರಣೆ ಮಾಡಬಹುದು. ಮಣ್ಣುಗಳು ಸೌಳು ಆಗದಂತೆ ನಮ್ಮ ರೈತರು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕಂತೀರಿ? ಮುನ್ನೆಚ್ಚರಿಕೆ ಕ್ರಮಗಳು ಅಂತಂದ್ರೆ ಏನು, ನಾವು ಅತಿ ನೀರಾವರಿ ಮಾಡಬಾರ್ದು, ಅಂದ್ರೆ ಎಕ್ಸೆಸ್ ಇರಿಗೇಷನ್ ಅಂತ ಏನು ಹೇಳ್ತೇವಲ್ಲ ಅದ್ರ ಮಾಡಬಾರ್ದು. ಮತ್ತೆ ಎರಡನೇದಾಗಿ, ನೀರಾವರಿಗೆ ಉಪಯೋಗಿಸಿದ ನೀರು ಗುಣಮಟ್ಟ ಒಳ್ಳೇದಿರಬೇಕು, ನೀರಿನಲ್ಲಿ ಕರಗುವ ಲವಣಗಳ ಪ್ರಮಾಣ ಕಡಿಮೆ ಇರಬೇಕು. ಅಂದ್ರೆ ಉಪ್ಪು ಅಥವಾ ಸೌಳು ನೀರನ್ನ ನಾವು ನೀರಾವರಿಗೆ ಉಪಯೋಗ ಮಾಡಬಾರ್ದು. ಉಪಯೋಗ ಮಾಡೋದು ಒಂದು ವೇಳೆ ಬಂದ್ರೂ ಕೂಡ ನಾವೇನು ಅಂದ್ರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಅಂತ ನೀರನ್ನ ಬಳಕೆ ಮಾಡಬೇಕು. ಕರ್ಲು ಮಣ್ಣು ಅಂದ್ರೆ ಏನು, ಅದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಆಗಲ್ರಿ, ಈ ಕರ್ಲು ಭೂಮಿ ಕೂಡ ಸಮಸ್ಯಾತ್ಮಕ ಮಣ್ಣು ಅಂತ ನಾವು ಕರಿತೀವಿ ರೀ. ಸಾಮಾನ್ಯವಾಗಿ ಕರ್ಲು ಜಮೀನಿನ ರಸಸಾರ 8.5 ಹೆಚ್ಚಿಗಿರ್ತದ, ಮತ್ತ ಇದು ಅಲ್ಲದ ಮಣ್ಣಿನ ವಿನಿಮಯ ಸೋಡಿಯಂನ ಪ್ರಮಾಣ 15 ಹೆಚ್ಚಾಗಿದೆ. ಮತ್ತ ಇಂತ ಮಣ್ಣುಗಳಲ್ಲಿ ಮಣ್ಣಿನ ಕಣರಚನೆ ಕೆಟ್ಟ ಹೋಗಿರ್ತದ, ಮತ್ತ ಗಾಳಿ ಆಡ್ತಾರ ಇಡುದಿಲ್ಲ, ಮತ್ತೆ ಅದಲ್ಲದೆ ಸರ್ವೇ ಸಾಮಾನ್ಯವಾಗಿ ನೀರ್ ನಿಲ್ತಿರ್ತದ. ಮತ್ತ ಇಂತ ಜಮೀನುಗಳಲ್ಲಿ ನಾವು ಅಡ್ಡಾಡಿದ್ರೆ ನಮಗ ಅತ್ಯಂತ ಅಡ್ಡಾಡ್ಲಿಕ್ಕೆ ತ್ರಾಸ ಅನಿಸ್ತದ, ಅಂತಂದ್ರೆ ಕೆಲವೊಂದು ವೇಳೆ ಚರ್ಮದ ಅಟ್ಟಿ ಕೂಡ ಹೇಳ್ತದ. ಇಂತ ಮಣ್ಣುಗಳನ್ನ ನಾವು ಕರಲು ಮಣ್ಣುಗಳು ಅಂತ ಕರಿತೇವ್ರಿ. ಇನ್ನ ಈ ಕರಲು ಮಣ್ಣದ ಅಂತ ಹೆಂಗ ಗೊತ್ತ ಹಿಡಬೇಕಂತೀರಿ? ಕರಲು ಮಣ್ಣು ಐತೆ ಅಂತ ತಿಳ್ಕೊಬೇಕಾದ್ರೆ ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸಿ ಮತ್ತೆ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳನ್ನ ಅಭ್ಯಾಸ ಮಾಡೋದ್ರಿಂದ ನಮಗೆ ತಿಳಿತದೆ. ಮತ್ತೆ ಇಲ್ಲದೇ ಇದ್ರೆ ನಾವು ಸುಮ್ನೆ ನಾವು ಅಡ್ಡಾಡಿ ಜಮೀನ ಮೇಲೆ ಅಡ್ಡಾಡಿದ್ರೆ ನಮಗೆ ಬಹಳ ಹಾರ್ಡ್ ಅನಿಸ್ತದ, ಮತ್ತೆ ಮೊಳಕೆ ಪ್ರಮಾಣ ಅತಿ ಕಡಿಮೆ ಇರೋದ್ರಿಂದ ಸಸಿಗಳು ಅಲ್ಲೊಂದಿಲ್ಲೊಂದು ನಮಗ ಕಂಡು ಬರ್ತಾವ. ಮತ್ತೆ ಈ ರೀತಿಯಾಗಿ ನಾವು ನಮ್ಮ ಜಮೀನಿನ ಮಣ್ಣು ಕರ್ಲಾಗೈತೆ ಅಂತ ಗೊತ್ತ ಮಾಡ್ಕೊ. ಇನ್ನ ಈ ಕರ್ಲು ಜಮೀನುಗಳಲ್ಲಿ ಬೆಳೆಗಳು ಯಾಕೆ ಚೆನ್ನಾಗಿ ಬರುದಿಲ್ಲ ಅಂತೀರಿ? ಈ ಕರ್ಲು ಜಮೀನುಗಳಲ್ಲಿ ಈ ಸಮಸ್ಯೆಗಳು ಬಹಳ ಇರ್ತಾವ. ಅಂತಂದ್ರೆ ಮುಖ್ಯವಾಗಿ ಏನಂತಂದ್ರೆ ಮಣ್ಣಿನ ಕಣರಚನೆ ಕೆಟ್ಟಿರೋದ್ರಿಂದ ಮಣ್ಣಿನಲ್ಲಿ ಹವೆ ಆಡೋದು ಬಂದ್ ಆಗ್ತದೆ. ಹವೆ ಆಡೋದು ಬಂದ್ ಆಗೋದ್ರಿಂದ ಬೆಳೆಗಳು ಮಣ್ಣಿನಿಂದ ನೀರನ್ನು ಪಡೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ನೀರು ಸಿಗದೆ ಹೋದ್ರೆ ಬೆಳೆಗಳಿಗೆ ಪೋಷಕಾಂಶಗಳ ಲಭ್ಯತೆ ಕೂಡ ಕಡಿಮೆ ಆಗ್ತದೆ. ಗಾಳಿ, ನೀರು ಮತ್ತು ಪೋಷಕಾಂಶಗಳ ಕೊರತೆಯಿಂದಾಗಿ ಬೆಳೆಗಳು ಚೆನ್ನಾಗಿ ಈ ಒಂದು ಕರ್ಲು ಮಣ್ಣಿನಲ್ಲಿ ಬೆಳೆದು ಬರೋದನ್ನು. ಕರ್ಲನ್ನು ತಡೆದುಕೊಂಡು ಬೆಳೆಯುವಂತ ಬೆಳೆಗಳು ಯಾವ್ದಾವ ಅಂತೀರಿ? ಕರ್ಲನ್ನ ತಡೆದುಕೊಂಡು ಬೆಳೆಯುವಂತ ಬೆಳೆಗಳು ಯಾವ ಅಂತಂದ್ರೆ ಮುಖ್ಯವಾಗಿ ಭತ್ತ ಅಂತ ಹೇಳ್ಬಹುದು. ಕೆಲವೊಂದು ಮರಗಳಲ್ಲಿ ಜಾಲಿ ಮರ, ಸರ್ವೆ ಮರ, ಸೀಸಮ್ಮು, ಮತ್ತೆ ಹಣ್ಣಿನ ಬೆಳೆಗಳಲ್ಲಿ ನೇರಳೆ ಹಣ್ಣು, ಮತ್ತೆ ಚಿಕ್ಕು, ಮತ್ತೆ ಕೆಲವೊಂದು ಹುಲ್ಲು ಬೆಳೆಗಳಾದ ಈ ಕರ್ನಾಲ ಗ್ರಾಸು, ಪ್ಯಾರಾಗ್ರಾಸು, ಬರ್ಮುಡಾ ಗ್ರಾಸು, ಇವಲ್ಲದ ಶುಗರ್ ಬೀಟು, ಮತ್ತೆ ಕರ್ಲ ಅಷ್ಟೇನಿರದ ಇದ್ರೆ ನಾವು ಇದೊಂದು ಕುಸುಬೆ ಮತ್ತೆ ಹತ್ತಿ ಮುಂತಾದ ಬೆಳೆಗಳನ್ನು ನಾವು ಬೆಳೆಯಬಹುದು. ಕರ್ಲು ಭೂಮಿಗಳನ್ನ ಯಾವ ರೀತಿ ಸುಧಾರಣೆ ಮಾಡಬಹುದಂತೀರಿ? ಈ ಕರ್ಲ ಜಮೀನುಗಳನ್ನ ಸುಧಾರಣೆ ಮಾಡ್ಬೇಕಂತಂದ್ರೆ ಸುಧಾರಣಾ ಕ್ರಮಗಳು ನಾವೇನು ಈ ಸವಳು ಭೂಮಿಗೆ ನೋಡಿದ್ವಲ್ಲ ಅದೇ ರೀತಿ ಮಾಡ್ಬೇಕು. ಅಂತಂತಂದ್ರೆ ಒಳ್ಳೆ ಗುಣಮಟ್ಟದ ನೀರಿನಿಂದ ಮಣ್ಣು ಬಸಿಬೇಕು, ಮತ್ತು ಮಣ್ಣಿನಲ್ಲಿ ಬಸಿ ಕಾರ್ಯಗಳನ್ನ ಅಳವಡಿಸಬೇಕು. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನಂತಂದ್ರೆ ಬಸಿಯೋದ್ರಿಂದ ಕರ್ಲು ಹೋಗೋದಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇಂತಹ ಜಮೀನುಗಳಿಗೆ ಜಿಪ್ಸಮ್ ಏನು ಸುಧಾರಕಗಳು ಸಿಗ್ತಾವಲ್ಲ ಇವನ್ನ ನಾವು ಮಣ್ಣಿಗೆ ಸೇರಿಸಿ ಒಳ್ಳೆ ಗುಣಮಟ್ಟದ ನೀರಿನಿಂದ ಬಸಿದ್ರೆ ಕರ್ಲು ಕೂಡ ಕಡಿಮೆ ಆಗ್ತದೆ. ಸುಣ್ಣಯುಕ್ತ ಜಮೀನಿನ ಮಣ್ಣುಗಳನ್ನ ಯಾವ ರೀತಿಯಾಗಿ ಸುಧಾರಣೆ ಮಾಡ್ಬೇಕಂತೀರಿ? ನೋಡ್ರಿ, ಒಂದು ವೇಳೆ ಕರ್ಲು ಮಣ್ಣು ಸುಣ್ಣದಿಂದ ಕೂಡಿದ್ರ ಅಂತ ಜಮೀನುಗಳಿಗೆ ನಾವು ಬರೀ ಜಿಪ್ಸಮ್ ಸುಧಾರಕಗಳನ್ನ ಹಾಕಿದ್ರೆ ಸುಧಾರಣೆ ಆಗೋದಿಲ್ಲ. ಅದರರ್ಥ ಜಿಪ್ಸಮ್ ಹಾಕಬಾರ್ದು, ಅದರ ಬದಲಿಗೆ ಏನಂತಂದ್ರೆ ಸಲ್ಫರು, ಸಲ್ಫ್ಯೂರಿಕ್ ಆಸಿಡ್, ಪೈರಾಯ್ಡ್ಸು ಮುಂತಾದ ಸುಧಾರಕಗಳನ್ನು ಮಣ್ಣಿಗೆ ಸೇರಿಸಬೇಕು. ಜೌಳು ಮಣ್ಣಿನ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಜಮೀನ್ನ ಅಂತರ್ಜಲದ ಮಟ್ಟ ಭೂಮಿಯ ಮೇಲ್ಭಾಗಕ್ಕೆ ಸಮೀಪದಲ್ಲಿ ಇದ್ರ ಅಂತ ಮಣ್ಣುಗಳು ನಾವು ಜೌಳು ಮಣ್ಣು ಅಂತ ಕರಿತೀವ್ರಿ. ಅಂತಂದ್ರೆ ಇಂತಹ ಮಣ್ಣುಗಳಲ್ಲಿ ಏನಾಗ್ತದೆ ಅಂತಂದ್ರೆ ನೀರು ವರ್ಷದ ಬಹು ಅವಧಿವರೆಗೆ ನಿಂತಿರ್ತದೆ. ಈ ನೀರು ನಿಲ್ಲೋದ್ರಿಂದ ಏನಾಗ್ತದೆ ಅಂತಂದ್ರೆ ಬೆಳೆಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗ್ತದೆ. ಮತ್ತೆ ಅದು ಅಲ್ಲದೆ ಮಣ್ಣುಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆಯಾಗಿ ಕಾರ್ಬನ್ ಡೈಆಕ್ಸೈಡ್ ವಿಷಕಾರಿಯಾಗುವ ಲಕ್ಷಣಗಳು ಕೂಡ ಕಂಡು ಬರ್ತದೆ. ಮತ್ತೆ ಈ ಜೌಳಿನಿಂದ ಬೆಳೆಗಳ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳು ಆಗ್ತಾವ ಅಂತೀರಿ? ಇವು ನೋಡ್ರಿ, ಈಗ ಮುಖ್ಯವಾಗಿ ಅಂತಂದ್ರೆ ಗಾಳಿ ಬೆಳೆಗಳಿಗೆ ಸಿಗುವುದಿಲ್ಲ. ಹಿಂಗಾಗಿ ಏನಾಯ್ತು, ಗಾಳಿ ಸಿಗದೆ ಇದ್ರೆ ನೀರಿನ ಲಭ್ಯತೆ ಆಗೋದಿಲ್ಲ. ನೀರಿನ ಲಭ್ಯತೆ ಆಗೋದಿಲ್ಲ ಅಂತಂದ್ರೆ ಪೋಷಕಾಂಶಗಳ ಲಭ್ಯತೆ ಕೂಡ ಆಗೋದಿಲ್ಲ. ಹಿಂಗಾಗಿ ಮುಖ್ಯವಾಗಿ ಗಾಳಿ ನೀರು ಮತ್ತು ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗಿ ಜವಳು ಭೂಮಿಗಳಲ್ಲಿ ಯಾವುದೇ ಬೆಳೆ ಚೆನ್ನಾಗಿ ಬೆಳೆದು ಬರೋದು. ಮತ್ತೆ ಈ ಜವಳು ಜಮೀನುಗಳನ್ನ ಸುಧಾರಣೆ ಮಾಡ್ಬೇಕಂತಂದ್ರೆ ಇಲ್ಲೂ ಕೂಡ ನಾವು ಬಸಿಗಾಲೆಗಳನ್ನ ಭೂಮಿಯಲ್ಲಿ ಅಳವಡಿಸಬೇಕು. ಬಸಿಗಾಲನ್ನು ಅಳವಡಿಸಿ ಜಮೀನ್ನ ಜವಳನ್ನ ನಾವು ತೆಗೆದು ಹಾಕ್ಬೇಕಾಗ್ತದೆ. ಅಂದ್ರೆ ಬಸಿಗಾಲವೇ ಮಾಡಿದ್ರೆ ಈ ಜವಳನ್ನ ಹೋಗಲಾಡಿಸಬಹುದು ಅಂತೀರಿ? ಬರೀ ಬಸಿಗಾಲಗಳನ್ನ ಅಳವಡಿಸಿದ್ರಿಂದ ನಾವು ಇವನ್ನ ಸುಧಾರಣೆ ಮಾಡಬಹುದು. ಯಾವುದೇ ಸುಧಾರಕಗಳು ಕೂಡ ಬೇಕಾಗಿಲ್ಲ ಈ ಒಂದು ಜವಳ ಭೂಮಿಗೆ. ಈ ಬಸಿಗಾಲವೆ ಅಳವಡಿಸಬೇಕಾದ್ರೆ ಬಹಳಷ್ಟು ಖರ್ಚು ಬರ್ತದೆ ಅಂತೀರಿ? ಹೌದೌದು, ಬಸಿಗಾಲಗಳನ್ನ ಅಳವಡಿಸಬೇಕಾದ್ರೆ ಬಹಳ ಖರ್ಚು ಬರ್ತದೆ. ನಾವು ಈಗಾಗಲೇ ಹೇಳದಂತೆ ತೆರೆದ ಬಸಿಗಾಲಗಳನ್ನ ಅಳವಡಿಸಿದ್ರೆ ಕಡಿಮೆ ಖರ್ಚು ಅಂದ್ರೆ 10-15,000 ಪ್ರತಿ ಎಕರೆಗೆ ಬರ್ತದೆ. ಮತ್ತೆ ಮುಚ್ಚಿದ ಬಸಿಗಾಲಗಳು ಅಂದ್ರೆ SSD ಸಬ್ ಸರ್ಫೇಸ್ ಡ್ರೈನೇಜ್ ಅಂತ ನಾವೇನ್ ಹೇಳ್ತೇವಲ್ಲ, ಈ ಟೆಕ್ನಾಲಜಿನ ಅಳವಡಿಸಿದ್ರೆ ಎಕರೆಗೆ 40-50,000 ರೂಪಾಯಿ ಖರ್ಚು ಬರ್ತದೆ. ಈ ಸುಣ್ಣಯುಕ್ತ ಮಣ್ಣುಗಳು ಅಂತಂದ್ರೆ ಎಂತ ಮಣ್ಣುಗಳಿಗೆ ಕರಿಬಹುದು ಅಂತೀರಿ? ಈ ಸುಣ್ಣಯುಕ್ತ ಮಣ್ಣುಗಳು ಅಂತಂದ್ರೆ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ಮ್ಯಾಗ್ನೇಶಿಯಂ ಕಾರ್ಬೊನೇಟ್ ಗಳ ಪ್ರಮಾಣ 5%+ ಹೆಚ್ಚಿಗಿದ್ರೆ ಅಂತ ಮಣ್ಣುಗಳನ್ನು ನಾವು ಸುಣ್ಣಯುಕ್ತ ಮಣ್ಣುಗಳು ಅಂತ ಕರಿತೇವೆ. ಮತ್ತೆ ಬೆಳೆಗಳ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮ ಆಗ್ತದೆ ಅಂತೀರಿ ಸುಣ್ಣಯುಕ್ತ ಮಣ್ಣುಗಳಲ್ಲಿ? ಒಂದು ಸುಣ್ಣಯುಕ್ತ ಮಣ್ಣುಗಳಲ್ಲಿ ಬೆಳೆಗಳು ಮುಖ್ಯವಾಗಿ ಪೋಷಕಾಂಶಗಳ ಕೊರತೆಯಿಂದಾಗಿ ಸಫರ್ ಆಗ್ತಾವ. ಅಂತಂದ್ರೆ ಈ ಬೆಳೆಗಳು ಚೆನ್ನಾಗಿ ಬೆಳೆದು ಬರೋದಲ್ಲ. ಮುಖ್ಯವಾಗಿ ಹೇಳ್ಬೇಕಂತಂದ್ರ ಸಾರಜನಕದ ಲಭ್ಯತೆ ಕಡಿಮೆ ಆಗ್ತದೆ, ಮತ್ತ ರಂಜಕದ ಲಭ್ಯತೆ ಕಡಿಮೆ ಆಗ್ತದೆ. ಇದು ಅಲ್ಲದ ಮುಖ್ಯವಾಗಿ ಈ ಒಂದು ಲಘು ಪೋಷಕಾಂಶಗಳು ಅಂತ ಏನ್ ಹೇಳ್ತೇವಲ್ಲ, ಜಿಂಕು, ಐರ್ನು, ಕಾಪರು, ಮ್ಯಾಂಗನೀಸ್, ಇಂತಹ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗಿ ಬೆಳೆಗಳು ಪೋಷಕಾಂಶಗಳ ಕೊರತೆ ಲಕ್ಷಣಗಳನ್ನ ತೋರಿಸ್ತವೆ. ಈ ಒಂದು ಸುಣ್ಣಯುಕ್ತ ಮಣ್ಣುಗಳಲ್ಲಿ ಮುಖ್ಯವಾಗಿ ನಾವು ಐರನ್ ಅಂದ್ರೆ ಈ ಕಬ್ಬಿಣದ ಕೊರತೆಯನ್ನ ಕಾಣ್ತೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ಕಬ್ಬು ಮತ್ತು ಶೇಂಗಾ, ಅದಕ್ಕೆ ಏನ್ ತಿಳ್ಕೊಬೇಕಂತಂದ್ರೆ ಮಳೆಯಾದ ತಕ್ಷಣ ಶೇಂಗಾ ಮತ್ತು ಕಬ್ಬು ಹಳದಿ ಬಣ್ಣಕ್ಕೆ ತಿರುಗ್ತಾವ. ಹಳದಿ ಬಣ್ಣಕ್ಕೆ ತಿರುಗ್ಯಾವ ಅಂತಂತಂದ್ರೆ ಅದರರ್ಥ ಕಬ್ಬಿಣದ ಲಭ್ಯತೆ ಕಡಿಮೆ ಆಗ್ತದೆ. ಈ ಏನಂತ ನಾವು ಕರಿತೀವಿ ಅಂತಂದ್ರೆ ಲೈಮ್ ಇಂಡ್ಯೂಸ್ಡ್ ಐರನ್ ಕ್ಲೋರಾಸಿಸ್ ಅಂತ ಕರಿತೀವಿ. ಈ ಸುಣ್ಣಯುಕ್ತ ಮಣ್ಣುಗಳನ್ನ ಯಾವ ರೀತಿಯಾಗಿ ಸುಧಾರಣೆ ಮಾಡಬಹುದು ಅಂತೀರಿ? ಈ ಸುಣ್ಣಯುಕ್ತ ಮಣ್ಣುಗಳಲ್ಲಿ ನಾವು ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಿಗೆ ಮಾಡಬೇಕಾಗ್ತದೆ. ಕಾರಣ ಸಾರಜನಕದ ಗೊಬ್ಬರಗಳಾದ ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್, ಇವುಗಳ ಬದಲಿ ಅಮೋನಿಯಂ ನೈಟ್ರೇಟ್ ಮತ್ತು ಪೊಟ್ಯಾಸಿಯಂ ನೈಟ್ರೇಟ್ ಗೊಬ್ಬರಗಳನ್ನ ಉಪಯೋಗ ಮಾಡಬೇಕಾಗ್ತದೆ. ಮತ್ತೆ ರಂಜಕ ಗೊಬ್ಬರಗಳನ್ನು ಒಂದೇ ವೇಳೆ ಕೊಡುವ ಬದಲಿ ಅದನ್ನ ಏನ್ ಮಾಡ್ತಂದ್ರೆ 2-3 ಭಾಗಗಳನ್ನಾಗಿ ಬೆಳೆಗಳ ಬೇರೆ ಬೇರೆ ಅವಧಿಗಳಲ್ಲಿ ನಾವು ಕೊಡ್ಬೇಕಾಗ್ತದೆ. ಮತ್ತೆ ಲಘು ಪೋಷಕಾಂಶಗಳಾದ್ರೆ ಜಿಂಕು, ಕಾಪರು, ಮ್ಯಾಂಗನೀಸ್ ಮತ್ತು ಕಬ್ಬಿಣ ಇವುಗಳನ್ನ ಸ್ಪ್ರೇ ಮೂಲಕ ಬೆಳೆಗಳಿಗೆ ಕೊಟ್ರೆ ಚೆನ್ನಾಗಿರ್ತದೆ. ಅಂದ್ರೆ ಈ ಲಘು ಪೋಷಕಾಂಶಗಳನ್ನು ಮಣ್ಣಿಗೆ ಹಾಕುವ ಬದಲು ಸ್ಪ್ರೇ ಮಾಡಿದ್ರೆ ಒಂದು ಪೋಷಕಾಂಶಗಳ ಎಫಿಷಿಯನ್ಸಿ ಹೆಚ್ಚಾಗಿ ಆಗ್ತದೆ. ಇದಕ್ಕೆ ಸುಧಾರಕ ಹಾಕೋದು ಅವಶ್ಯಕತೆ ಇಲ್ಲ ಅಂತೀರಾ? ಸುಧಾರಕಗಳನ್ನ ಹಾಕ್ಬಹುದು, ಆದ್ರೆ ಸುಧಾರಕಗಳಾದ ಗಂಧಕ, ಪೈರೈಟ್ಸ್ ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ಹಾಕ್ಬೇಕಾಗ್ತದೆ. ಇವು ಏನ್ರ ಲೋಕಲಿ ಸಿಕ್ಕ್ರೆ, ಸ್ಥಳೀಯವಾಗಿ ಸಿಕ್ಕ್ರೆ ಹಾಕಕ್ ಅಡ್ಡಿ ಇಲ್ಲ. ಇಲ್ಲದೇ ಇದ್ರೆ ಸರ್ವೇ ಸಾಮಾನ್ಯವಾಗಿ ನಾವು ಯಾವುದೇ ಸುಧಾರಕಗಳನ್ನ ಈ ಒಂದು ಸುಣ್ಣಯುಕ್ತ ಮಣ್ಣುಗಳಿಗೆ ರೆಕಮೆಂಡ್ ಮಾಡೋದಲ್ಲ. ಮತ್ತೆ ಸಮಸ್ಯಾತ್ಮಕ ಮಣ್ಣುಗಳ ಬಗ್ಗೆ ಮತ್ತೇನ್ ತಿಳಿಸ್ತೀರಿ? ನೋಡ್ರಿ, ನಮ್ಮ ರೈತರು ಏನ್ ಮಾಡ್ಬೇಕಂತಂದ್ರೆ ಅತಿ ನೀರಾವರಿ ಮಾಡಬಾರ್ದು. ಅತಿ ನೀರಾವರಿ ಮಾಡೋದ್ರಿಂದ ನಮ್ಮ ಜಮೀನಿನ ಮಣ್ಣುಗಳು ಮೊದ್ಲ ಜವಳ ಆಗ್ತವ. ನಾವು ಜವಳನ್ನ ಕಡಿಮೆ ಮಾಡದೇ ಇದ್ರೆ ಮುಂದೆ ಅವು ಸವಳಾಗಿ ಪರಿವರ್ತನೆ ಹೊಂತಾವ. ನಾವು ಒಂದು ವೇಳೆ ಸವಳನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಅವು ಕರ್ಲಾಗ್ತಾವ. ಇದು ಒಂದನೇದ್ದು. ಎರಡನೇದ್ದು ಅಂತಂತಂದ್ರೆ ಸಾಧ್ಯದ ಕಡೆ ಬಸಿಗಾಲ ಅಳವಡಿಸಿದ್ರೆ ಮಣ್ಣುಗಳು ಸವಳಾಗೋದಲ್ಲ. ಒಳ್ಳೆಯದು ಡಾಕ್ಟರ್ NS ಹೆಬ್ಸೂರ್ ಅವರೇ, ತಾವು ಇಲ್ಲಿವರೆಗೆ ಸಮಸ್ಯಾತ್ಮಕ ಮಣ್ಣುಗಳು ಅಂದ್ರೆ ಏನು ಮತ್ತು ಅವುಗಳನ್ನು ಯಾವ ರೀತಿ ಸುಧಾರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇಲ್ಲಿಯವರೆಗೆ ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಈ ಕುರಿತು ಡಾಕ್ಟರ್ ಎನ್ ಎಸ್ ಹೆಬ್ಸೂರ್ ಅವರೊಂದಿಗೆ ರಾಮೇಶ್ವರ ಶಿರಬಡಗಿ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಈಗ ಕೇಳಿ ಕೃಷಿ ವಾರ್ತೆ. ಪ್ರತಿಯೊಂದು ಪ್ರಾಣಿಗೂ ಅದರ ಸಮತೋಲನ ಬೆಳವಣಿಗೆಗೆ ಸೂಕ್ತ ಸ್ಥಳಾವಕಾಶ ಅತಿ ಅವಶ್ಯ. ಸಾಕು ಪ್ರಾಣಿಗಳು ಬೆಳೆದಂತೆಲ್ಲ ಅವುಗಳಿಗೆ ಹೆಚ್ಚೆಚ್ಚು ಸ್ಥಳಾವಕಾಶ ಕಲ್ಪಿಸಬೇಕು. ಬೆಳವಣಿಗೆಯ ಹಂತಕ್ಕೆ ಅನುಗುಣವಾಗಿ ಸೂಕ್ತ ಸ್ಥಳಾವಕಾಶ ಕಲ್ಪಿಸದಿದ್ದರೆ ಪ್ರಾಣಿಗಳ ಬೆಳವಣಿಗೆ ಕುಂಠಿತವಾಗುವುದಲ್ಲದೆ ರೋಗ ರುಜಿನಗಳಿಗೆ ಬಹುಬೇಗ ತುತ್ತಾಗುತ್ತವೆ ಮತ್ತು ಒಂದರಿಂದ ಇನ್ನೊಂದಕ್ಕೆ ಬೇಗನೆ ರೋಗ ಹರಡುತ್ತದೆ. ಸಾಕು ಪ್ರಾಣಿಗಳನ್ನು ಸಾಕುವಾಗ ಅವುಗಳಿಗೆ ಸ್ಥಳಾವಕಾಶ ಕಲ್ಪಿಸುವಂತೆ, ರೇಷ್ಮೆ ಹುಳು ಸಾಕುವಾಗ ಕೂಡ ಅವುಗಳಿಗೆ ಸ್ಥಳಾವಕಾಶ ಕಲ್ಪಿಸುವುದರ ಬಗ್ಗೆ ಮಾಹಿತಿ ತಿಳಿದುಕೊಂಡು ಅನುಸರಿಸುವುದು ಹೆಚ್ಚು ರೇಷ್ಮೆ ಗೂಡು ಉತ್ಪಾದಿಸುವ ಸರಳ ವಿಧಾನವಾಗಿದೆ. ರೇಷ್ಮೆ ಹುಳುಗಳು ಬೆಳೆದಂತೆಲ್ಲ ಅದರ ದೇಹ ತೂಕದಲ್ಲಿ, ಅಳತೆಯಲ್ಲಿ ಮತ್ತು ಗಾತ್ರದಲ್ಲಿ ಬಹಳಷ್ಟು ಹೆಚ್ಚಳವಾಗುತ್ತದೆ. ಆಗ ತಾನೇ ತತ್ತಿಯಿಂದ ಹೊರಬಂದಂಥ ರೇಷ್ಮೆ ಹುಳು ಕೇವಲ 3 ಮಿಲಿಮೀಟರ್ ಉದ್ದ ಇದ್ದು ಮೈ ಮೇಲೆ ಕಪ್ಪನೆ ಬಿರುಗೂದಲುಗಳನ್ನು ಹೊಂದಿದ್ದು ನೋಡೋದಕ್ಕೆ ಸಣ್ಣ ಕಪ್ಪು ಇರುವೆಯಂತೆ ಕಾಣುತ್ತವೆ. ಅವು ಬೆಳೆದಂತೆಲ್ಲ ಅಳತೆಯಲ್ಲಿ ಹೆಚ್ಚುತ್ತಾ ಕೊನೆಯಲ್ಲಿ 70 ಮಿಲಿಮೀಟರ್ ತಲುಪುತ್ತವೆ. ಇದೇ ಅವಧಿಯಲ್ಲಿ ರೇಷ್ಮೆ ಹುಳು ಮೊದಲನೇ ಹಂತದಲ್ಲಿ 15 ಪಟ್ಟು, ಪ್ರತಿ ಎರಡನೆಯ ಮತ್ತು ಮೂರನೇ ಹಂತದಲ್ಲಿ 4-5 ಪಟ್ಟು ಹಾಗೂ ಪ್ರತಿ 4ನೇ ಮತ್ತು 5ನೇ ಹಂತದಲ್ಲಿ 25 ಪಟ್ಟು ದೇಹ ತೂಕದಲ್ಲಿ ಹೆಚ್ಚಳವಾಗುತ್ತದೆ. ಒಟ್ಟಿನಲ್ಲಿ ತತ್ತಿಯಿಂದ ಹೊರಬಂದಾಗಿನಿಂದ 5ನೇ ಹಂತದ ಕೊನೆಯವರೆಗೆ ಅದರ ದೇಹ ತೂಕದಲ್ಲಿ 7,000-10,000 ಪಟ್ಟು ಮತ್ತು ಗಾತ್ರದಲ್ಲಿ 8,000 ಪಟ್ಟು ಹೆಚ್ಚಳವಾಗುತ್ತದೆ. ಈ ಅಗಾಧ ಬೆಳವಣಿಗೆಗೆ ಪೂರಕವಾಗುವಂತೆ ರೇಷ್ಮೆ ಹುಳುಗಳ ವಿವಿಧ ಹಂತಗಳಲ್ಲಿ ಸೂಕ್ತ ಸ್ಥಳಾವಕಾಶ ಕಲ್ಪಿಸಬೇಕು. ಸಾಮಾನ್ಯವಾಗಿ ಹುಳುವಿನ ಉದ್ದಳತೆಯ ಚದುರು ವಿಸ್ತೀರ್ಣದಷ್ಟು ಪ್ರತಿ ಹುಳುವಿಗೆ ಸ್ಥಳಾವಕಾಶ ಒದಗಿಸಬೇಕು. ಅಂದರೆ ಸಣ್ಣ ಹುಳುಗಳಿಗೆ ಕಡಿಮೆ ಸ್ಥಳಾವಕಾಶ ಮತ್ತು ಬೆಳೆದ ಹುಳುಗಳಿಗೆ ಹೆಚ್ಚು ಸ್ಥಳಾವಕಾಶ ಒದಗಿಸಬೇಕು. ಹುಳುಗಳಿಗೆ ಅಗತ್ಯಕ್ಕಿಂತ ಸ್ಥಳಾವಕಾಶ ಕಡಿಮೆಯಾದಾಗ, ಅಂದರೆ ಪ್ರತಿ ಚದರ ಅಡಿ ಹಾಸಿಗೆಯಲ್ಲಿ ಹುಳುಗಳ ಸಂಖ್ಯೆ ಅತಿ ಹೆಚ್ಚಿದ್ದಾಗ ಅಥವಾ ಹುಳುಗಳು ಬೆಳೆದು ದೊಡ್ಡದಾಗಿ ಹುಳುವಿನ ಹಾಸಿಗೆಯಲ್ಲಿ ಸ್ಥಳ ಸಾಲದಿದ್ದಾಗ ಹುಳುಗಳಿಗೆ ಒದಗಿಸಿದ ಸೊಪ್ಪು ಎಲ್ಲ ಹುಳುಗಳಿಗೆ ಸಮನಾಗಿ ದೊರಕದೆ ಕೆಲವು ಹುಳುಗಳಿಗೆ ಮಾತ್ರ ದೊರಕಿ ಅವು ಬೆಳವಣಿಗೆಯಲ್ಲಿ ಮುಂದಾದರೆ ಸೊಪ್ಪು ದೊರಕದ ಹುಳುಗಳು ಬೆಳವಣಿಗೆಯಲ್ಲಿ ಹಿಂದೆ ಬೀಳುತ್ತವೆ. ಹೀಗಾಗಿ ಹುಳು ಸಾಕುವ ತಟ್ಟೆಯಲ್ಲಿ ಎಲ್ಲ ಹುಳುಗಳ ಬೆಳವಣಿಗೆ ಸಮನಾಗಿ ಆಗೋದಿಲ್ಲ. ಸೊಪ್ಪು ದೊರಕದ ಹುಳುಗಳು ಅಶಕ್ತವಾಗಿ ಬಹು ಸುಲಭವಾಗಿ ಹಾಲು ರೋಗ ಮತ್ತು ಸಪ್ಪೆ ರೋಗಗಳಿಗೆ ತುತ್ತಾಗ್ತವೆ ಹಾಗೂ ಆರೋಗ್ಯವಂತ ಹುಳುಗಳಿಗೆ ಬಹುಬೇಗ ರೋಗ ಹರಡೋದಕ್ಕೆ ಅನುಕೂಲವಾಗುತ್ತದೆ. ಇದಲ್ಲದೆ ಹುಳುವಿನ ಹಾಸಿಗೆಯಲ್ಲಿ ಉಷ್ಣಾಂಶ ಮತ್ತು ಆರ್ದ್ರತೆ ಹೆಚ್ಚಿ ಹುಳುಗಳಿಗೆ ತೊಂದರೆಯಾಗುತ್ತೆ. ತಟ್ಟೆಯಲ್ಲಿ ಸ್ಥಳಾವಕಾಶದ ಅಭಾವದಿಂದ ಹುಳುವಿನ ದೇಹದ ಇಕ್ಕೆಡೆಗಳಲ್ಲಿರುವ ಉಸಿರಾಟ ರಂಧ್ರಗಳು ಮತ್ತೊಂದು ಹುಳುವಿನ ದೇಹಕ್ಕೆ ತಾಗುವುದರಿಂದ ಒಂದಕ್ಕೊಂದು ಒತ್ತಿಕೊಂಡು ಈ ಉಸಿರಾಟ ರಂಧ್ರಗಳು ಮುಚ್ಚುವ ಸಾಧ್ಯತೆ ಹೆಚ್ಚಿ ಹುಳುವಿನ ಉಸಿರಾಟಕ್ಕೆ ತೊಂದರೆಯಾಗುವುದರಿಂದ ಹುಳುಗಳು ಅಶಕ್ತವಾಗುತ್ತವೆ ಹಾಗೂ ಹುಳುವಿನ ದೇಹದೊಳಗಡೆ ಇರುವ ರೇಷ್ಮೆ ಗ್ರಂಥಿಯ ಬೆಳವಣಿಗೆ ಮತ್ತು ಅದು ಉತ್ಪತ್ತಿ ಮಾಡುವ ರೇಷ್ಮೆಯ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಒಂದು ವೇಳೆ ಹುಳುಗಳಿಗೆ ಅಗತ್ಯಕ್ಕಿಂತ ಅಧಿಕ ಸ್ಥಳಾವಕಾಶ ಕೊಟ್ಟರೆ ಹುಳುಗಳನ್ನು ಸಾಕಲು ಹೆಚ್ಚು ತಟ್ಟೆ ಮತ್ತು ಸ್ಟ್ಯಾಂಡ್ಗಳು ಬೇಕಾಗ್ತವೆ. ಇವುಗಳನ್ನು ಇಡಲು ದೊಡ್ಡ ಮನೆ ಬೇಕಾಗುತ್ತೆ ಹಾಗೂ ಆ ಎಲ್ಲ ತಟ್ಟೆಯಲ್ಲಿಯ ಹುಳುಗಳಿಗೆ ಸೊಪ್ಪು ಹಾಕಲು ಮತ್ತು ಕಸ ತೆಗೆಯಲು ಹೆಚ್ಚಿನ ಕೆಲಸಗಾರರು ಬೇಕಾಗ್ತಾರೆ. ಅನವಶ್ಯಕವಾಗಿ ಹೆಚ್ಚು ಸೊಪ್ಪು ಹಾಳಾಗುತ್ತದೆ. ಹೀಗಾಗಿ ರೇಷ್ಮೆ ಹುಳು ಮೇಯಿಸುವುದು ಲಾಭದಾಯಕವಾಗುವುದಿಲ್ಲ, ಅಲ್ಲದೆ ರೇಷ್ಮೆ ಬೆಳೆಗಾರರಿಗೂ ಹಾನಿಯಾಗುತ್ತದೆ. ಆದ್ದರಿಂದ ಹುಳುಗಳು ಬೆಳೆದಂತೆಲ್ಲ ತಟ್ಟೆಗಳಲ್ಲಿ ಹಾಸಿಗೆ ವಿಸ್ತೀರ್ಣವನ್ನು ಹೆಚ್ಚಿಸಬೇಕು ಅಥವಾ ಹಾಸಿಗೆ ವಿಸ್ತೀರ್ಣವನ್ನು ಸೂಕ್ತ ಮಟ್ಟಕ್ಕೆ ಹೆಚ್ಚಿಸಲು ಸಾಧ್ಯವಾಗದೇ ಇದ್ದರೆ ತಟ್ಟೆಗಳಲ್ಲಿ ಹುಳುಗಳನ್ನು ಕಡಿಮೆ ಮಾಡಿ ಇನ್ನುಳಿದವುಗಳನ್ನು ಬೇರೆ ತಟ್ಟೆಗೆ ವರ್ಗಾಯಿಸಬೇಕು. ರೇಷ್ಮೆ ಹುಳುಗಳನ್ನು ಸಾಕುವಾಗ ಸ್ಥಳಾವಕಾಶವನ್ನು ಯಾವಾಗ, ಎಷ್ಟು ಸಲ ಮತ್ತು ಹೇಗೆ ಹೆಚ್ಚಿಸಬೇಕು ಎಂಬುದು ಬಹಳ ಮುಖ್ಯ. ಸಾಮಾನ್ಯವಾಗಿ ಹುಳುವಿನ ಹಾಸಿಗೆ ಬದಲಾಯಿಸಿದಷ್ಟು ಸಲ ಸ್ಥಳಾವಕಾಶ ಹೆಚ್ಚಿಸಬೇಕು. ರೇಷ್ಮೆ ಹುಳುಗಳು ಮೊಟ್ಟೆಯಿಂದ ಹೊರಬಂದಾಗಿನಿಂದ 5ನೇ ಹಂತದ ಕೊನೆಯವರೆಗೆ, ಅಂದರೆ ಗೂಡು ಕಟ್ಟಲು ಬರುವವರೆಗೂ ಸುಮಾರು 90 ಪಟ್ಟು ಹಾಸಿಗೆ ವಿಸ್ತೀರ್ಣ ಹೆಚ್ಚಿಸಬೇಕು. ಇಲ್ಲಿಯವರೆಗೆ ಕೃಷಿ ವಾರ್ತೆ ಕೇಳಿದಿರಿ. ಈಗ ಕೇಳಿ ಗೋಕಾಕ್ ತಾಲೂಕು ಕಲ್ಲೋಳಿಯ ಮಹಾಂತೇಶ್ ಹನುಮಂತ ಹೋಗಾರ್ ಹಾಗೂ ಸಂಗಡಿಗರಿಂದ ಸಂಬಾಳ ವಾದನ. ಮಾತ್ರ ಆರು ಕಿರು ರೂಪಕ ತಾಳ ಚತುಶ್ರ ಜಾತಿ. Thank you. ಈಗ ಕೇಳಿ ಸಂಬಾಳ ವಾದನದಲ್ಲಿ ಮಾತ್ರ 4 ಕೇರವತಾಳ ಚತುಶ್ರ ಜಾತಿ.